ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿತ ಕಾರ್ಯಕ್ರಮ ಭೀಮಯಾನ, ಸ್ವಾಭಿಮಾನ, ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ. ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಬೆಳಿಗ್ಗೆ 6:35 ಮೂಡಿ ಬರಲಿದೆ ಭೀಮಯಾನ. ಅನುಮಾನದ ವಿಮೋಚನೆಯ ಉದಯ ಭಾಸ್ಕರ, ಉದಯ ಭಾಸ್ಕರ, ಉದಯ ಭಾಸ್ಕರ. ಅರೆ ಯೆ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹಿ, ಸಹಿ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್, ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾಂ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. जन जन का रखे ध्यान टीबी मुक्त भारत अभियान, जन जन का रखे ध्यान टीबी मुक्त भारत अभियान. निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते. जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार. निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है. आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं. जन-जन का रखे ध्यान टीबी मुक्त भारत अभियान. अधिक जानकारी के लिए नजदीकी आयुष्मान आरोग्य मंदिर जाएं. स्वास्थ्य एवं परिवार कल्याण मंत्रालय द्वारा जनहित में जारी. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ, ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು, ಜೀವನದಿಯ ಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ, ಬದುಕಿಗದೆ ಬೋಧನೆ. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಸರಣಿ ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಕೃಷಿಯ ಪ್ರಯೋಜನಗಳು, ನೈಸರ್ಗಿಕ ಕೃಷಿಯ ಪ್ರಯೋಜನಗಳು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳಿನ್. ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ. ಇವತ್ತಿನ ಒಂದು ದಿನಮಾನಗಳಲ್ಲಿ ಕೃಷಿಯೊಳಗೆ ನಾವು ಒಂದು ಸಾಧನೆ ಮಾಡೋದು, ಕೃಷಿಯೊಳಗೆ ನಾವು ನಮ್ಮನ್ನು ತೊಡಸ್ಕೊಳ್ಳೋದು ಒಂದು ಸವಾಲು. ಸಾಕಷ್ಟು ಸವಾಲುಗಳದ. ನಾವು ಗ್ರೀನ್ ಹೌಸ್ ರೆವಲ್ಯೂಷನ್ ಅಂತೀವಿ, ಅಂದರೆ ಹಸಿರು ಕ್ರಾಂತಿಯ ನಂತರ ನಾವು ಸಾಕಷ್ಟು ತಪ್ಪುಗಳನ್ನು ಮಾಡೀವಿ. ಹೀಗಾಗಿ ಭಾರತದೊಳಗೆ ಕೃಷಿ ಭೂಮಿ ನಲುಗ್ತಾ ಇದೆ, ಮತ್ತು ರಾಸಾಯನಿಕ ಕೃಷಿಯಿಂದ ನಾವು ಸಾಕಷ್ಟು ತೊಂದರೆಗಳು ಒಳಪಟ್ಟಿವಿ. ಇವತ್ತು ಪಂಜಾಬ್ನಂಥ ರಾಜ್ಯದೊಳಗೆ ಕ್ಯಾನ್ಸರ್ ಆಸ್ಪತ್ರೆಗಳು ಭಾಳ ಆಗ್ಯವೆ. ನಮ್ಮ ಗಂಗಾವತಿ ಅಂಥ ಊರೊಳಗೂ ಕೂಡ ಕ್ಯಾನ್ಸರ್ ಆಸ್ಪತ್ರೆ ಬಂದದ. ಅಂದರೆ ಇದಕ್ಕೆ ಕಾರಣ ಅಂದರೆ ನಾವು ಬಳಸುವಂಥ ಯೂರಿಯಾ, ನಾವು ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇದ್ವಿ, ಭೂಮಿಗೆ ಬೇಕಾದಂಥ ಒಂದು ನೈಸರ್ಗಿಕವಾದ ಸಂಪನ್ಮೂಲ ಕೊಡ್ತಾ ಇಲ್ಲ. ಸಾವಯವ ರೀತಿಯಿಂದ ಬರೋದಾಗಿರ್ಬೋದು, ಆಮೇಲೆ ಸೂಕ್ಷ್ಮ ಜೀವಿಗಳನ್ನು ಬೆಳೆಸೋದಾಗಿರ್ಬೋದು. ಇನ್ನು ಕೆಲವೊಂದು ರೈತರು ಮಾಡ್ತಾರೆ, ಈಗ ಕಬ್ಬಿನ ಹೊಲ ಪೈರು ತೆಗೆದುಕೊಂಡ ಮೇಲೆ ಅದನ್ನು ಬೆಂಕಿ ಹಚ್ಚಿಬಿಡ್ತಾರೆ, ಅದು ಇನ್ನೂ ದೊಡ್ಡ ಸಮಸ್ಯೆ. ಹೀಗಾಗಿ ಆರೋಗ್ಯಯುತ ಮಣ್ಣಿಲ್ಲ, ಹೀಗಾಗಿ ಆರೋಗ್ಯಯುತ ಆರೋಗ್ಯವಿಲ್ಲ, ನಮ್ಮ ಆರೋಗ್ಯದಲ್ಲಿ ಕೂಡ ಸಾಕಷ್ಟು ತೊಂದರೆಗಳಾಗ್ಯವೆ. ಇವತ್ತು ಈ ಕುರಿತಂತೆ ನಾವು ಚರ್ಚೆ ಮಾಡಬೇಕು ಅಂತಂದರೆ ಅದಕ್ಕೆ ಪರ್ಯಾಯ ಅಂದರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ. ಇದು ಬಹಳ ಮುನ್ನೆಲೆಗೆ ಬರ್ತಾ ಇದೆ, ಸಾಕಷ್ಟು ರೈತ ಬಾಂಧವರು ಅದರ ಉಪಯೋಗ ತೆಗೆದುಕೊಳ್ತಾ ಇದ್ದಾರೆ, ಮತ್ತು ಮುಂದುವರೆದ ರೈತರು ಸಂರಕ್ಷಿತ ಕೃಷಿಯನ್ನು ಕೂಡ ಮಾಡ್ತಾರೆ. ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಫಲಪ್ರದವಾಗಿ ಅವರು ಆರೋಗ್ಯವನ್ನು ನೀಡ್ತಾ ಇದ್ದಾರೆ, ಮತ್ತು ಆರೋಗ್ಯಯುತವಾಗಿ ಬೆಳೀತಾ ಇದ್ದಾರೆ. ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ನಾವು ತೆಗೆದುಕೊಳ್ಳೋ ಆಹಾರ ಚಲೋ ಇರಬೇಕು. ಆಹಾರ ಚಲೋ ಇರಬೇಕು ಅಂದರೆ ನಮ್ಮ ಅನ್ನದಾತ ಒಂದು ಲಾಭಕ್ಕೋಸ್ಕರ ಆಸೆ ಪಡೆದೇನೆ, ಎಲ್ಲರ ಆರೋಗ್ಯಕ್ಕೆ ನಮ್ಮ ಒಂದು ಜವಾಬ್ದಾರಿ ಅಂತ ಅರ್ಥ ಮಾಡಿಕೊಂಡು ಕಡಿಮೆ ರಾಸಾಯನಿಕ ಉಪಯೋಗ ಮಾಡಿ ಬೆಳೆ ಬೆಳೆಯೋದನ್ನು ರೂಢಿ ಮಾಡಬೇಕು. ಒಟ್ಟಾರೆಯಾಗಿ ನಾವು ಹೇಳಬೇಕು ಅಂತಂದರೆ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈಗ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ನೀಡಲಿಕ್ಕೆ ಬಹಳ ಪ್ರಮುಖ ವಿಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇದು ಬಹಳ ಅವಶ್ಯ ಅಂಥೇಳಿ ಇವತ್ತು ನೈಸರ್ಗಿಕ ಕೃಷಿಯೊಳಗೆ ಸಾಕಷ್ಟು ಅಲ್ಲಿ ಒಂದು ಬೀಜಾಮೃತ ಆಗಿರ್ಬೋದು, ಮತ್ತು ಮುಖ್ಯವಾಗಿ ಅಲ್ಲಿ ನಮ್ಮ ಬೆಳೆಯನ್ನು ನಿರ್ವಹಣೆ ಮಾಡೋದಿರ್ಬೋದು, ಭಾಳ ಕೆಲವೊಂದು ವಿಷಯದೊಳಗೆ ನೈಸರ್ಗಿಕ ಕೃಷಿಯಲ್ಲಿ ಇರುವಂತಹ ಒಂದು ತತ್ವಗಳು ನಿಸರ್ಗಕ್ಕೆ ಬಹಳ ಪ್ರಿಯವಾಗಿವೆ, ಮತ್ತು ಮಣ್ಣಿನ ಗುಣಮಟ್ಟವನ್ನು ಹಾಳು ಮಾಡದೇ ಉತ್ತಮ ಬೆಳೆ ಬೆಳೆಯುವ ಸಾಧ್ಯತೆಗಳನ್ನು ಬಹಳ ನಮ್ಗೆ ತಂದುಕೊಡ್ತಾವೆ. ಆ ನಿಟ್ಟಿನೊಳಗೆ ಇವತ್ತು ಈ ನೈಸರ್ಗಿಕ ಕೃಷಿ ಕುರಿತಂತೆ ಭಾರತ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದೆ. ನಮ್ಮ ಜೊತೆ ಇವತ್ತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಟಿ ಪಿ ಅವರಿದ್ದಾರೆ. ಇವತ್ತು ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದೊಳಗೆ ನೈಸರ್ಗಿಕ ಕೃಷಿ ಕುರಿತಂತೆ ಸಮಗ್ರವಾಗಿ ನಾವು ಹೆಂಗೆ ನಾವು ವ್ಯವಸಾಯ ಮಾಡ್ಬೋದು ಎಲ್ಲ ಕುರಿತಂತೆ ಮಾಹಿತಿ ನೀಡಲಿಕ್ಕೆ ಬಂದಿರುವಂಥ ಡಾಕ್ಟರ್ ಚಂದ್ರಶೇಖರ್ ಟಿ ಪಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮಸ್ಕಾರ ಜೋಳಿನ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ಆರಂಭದೊಳಗೆ ನಮ್ಮ ಒಂದು ಮಣ್ಣಿನ ಸ್ಥಿತಿಗತಿಗಳ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ? ಚೋಳಿನವರು, ಈಗ ನೋಡಿ, ತಾವು ಹೇಳ್ದಾಗೆ ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಮಣ್ಣು ಆರೋಗ್ಯವನ್ನು ಕಳ್ಕೊಳ್ತಾ ಇದೆ ಅಂತ. ಇದಕ್ಕೆ ನಮ್ಮ ವೈಜ್ಞಾನಿಕ ವಿಶ್ಲೇಷಣೆಯನ್ನು ಸಹಿತ ತಿಳಿಸ್ತದೆ. ನಮ್ಮ ಭಾರತದಾದ್ಯಂತ ವಿವಿಧ ಮಣ್ಣುಗಳನ್ನು ಪರೀಕ್ಷೆ ಮಾಡಿದಾಗ ಇಲ್ಲಿ ಸಾವಯವದ ಇಂಗಾಲ ಪ್ರಮಾಣ .3-.5 ಬಂದಿದೆ. ಇಲ್ಲಿ ಈ ಒಂದು ಸಾವಯವ ಇಂಗಾಲ ಕಡಿಮೆ ಆಗಿತ್ತು ಅಂತಂದರೆ ಅದರಲ್ಲಿ ಒಂದು ಜೈವಿಕ ಕ್ರಿಯೆಯೂ ಸಹಿತ ಕಡಿಮೆ ಆಗಿರ್ತದೆ, ಜೀವಾಣುಗಳ ಪ್ರಮಾಣವೂ ಸಹಿತ ಅಂಕಿ ಸಂಖ್ಯೆಗಳು ಸಹಿತ ಅಲ್ಲಿ ಕಡಿಮೆ ಆಗ್ತವೆ. ಹೀಗಾಗಿ ಆರೋಗ್ಯಯುತವಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಸ್ವಲ್ಪ ತೊಂದರೆದಾಯಕವಾಗ್ತದೆ. ಯಾಕೆ ಅಂತಂದರೆ ಮಣ್ಣಿನಲ್ಲಿ ಒಂದು ಭೌತಿಕ ಲಕ್ಷಣ ಅಂತ ಹೇಳ್ತೀವಿ. ಆ ಸಾವಯವ ಇಂಗಾಲ ಕಡಿಮೆ ಆಯಿತು ಅಂತಂದರೆ ಭೌತಿಕ ಲಕ್ಷಣಗಳಾದಂಥ ನೀರು ಇಂಗುವಂಥದ್ದು, ಗಾಳಿ ಆಡುವಂಥದ್ದು, ಇವೆಲ್ಲ ಪ್ರಮಾಣವೂ ಸಹಿತ ಕಡಿಮೆ ಆಗ್ತದೆ. ಮತ್ತು ಭೂಮಿ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಮಾಣ, ಇವೆಲ್ಲ ಸಾವಯವ ಇಂಗಾಲಕ್ಕೆ ಕಡಿಮೆ ಆಯಿತು ಅಂತಂದರೆ ಅವೆಲ್ಲವೂ ಸಹಿತ ಕಡಿಮೆ ಆಗೋದ್ರಿಂದ ಆರೋಗ್ಯಯುತವಾದಂಥ ಆಹಾರವನ್ನು ನಾವು ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಸಸ್ಯ ಆರೋಗ್ಯವಾಗಿರೋದಿಲ್ಲ. ಸಸ್ಯ ಆರೋಗ್ಯವಾಗಿಲ್ಲ ಅಂತಂದಾಗ ಅದರಿಂದ ಬರುವಂಥ ಒಂದು ಆಹಾರವೂ ಸಹಿತ ಆರೋಗ್ಯವಾಗಿರೋದಿಲ್ಲ. ಮತ್ತು ಇದರ ಜೊತೆಗೆ ಕೀಟ, ರೋಗ ಮತ್ತು ಈ ಒಂದು ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಆದಷ್ಟು ಪ್ರಮಾಣದಲ್ಲಿ ರೈತರು ಇವತ್ತು ಯಥೇಚ್ಛವಾಗಿ ಕಳೆನಾಶಕ, ಕೀಟನಾಶಕ ಮತ್ತು ಶಿಲೀಂದ್ರನಾಶಕಗಳನ್ನು ಬಳಸ್ತಾ ಇದ್ದಾರೆ. ಇದು ಸಾಲದಕ್ಕೆ ಆ ಬೆಳೆ ಬೆಳೆಯೋದಿಲ್ಲ ಅಂತ ಅನ್ನೋದಕ್ಕೆ ಬೆಳೆ ಪ್ರಚೋದಕಗಳನ್ನು ರಾಸಾಯನಿಕಗಳ ಮೂಲಕನೇ ಸಹಿತ ಬಳಸ್ತಾ ಇರೋದ್ರಿಂದ ಅದರಲ್ಲಿ ಬರತಕ್ಕಂಥ ಆಹಾರ ಏನಿದೆ ಅದು ಕೆಲವೊಂದು ಸಮಯದಲ್ಲಿ ನಾವು ಪರೀಕ್ಷೆಗಳಿಗೆ ಒಳಪಡಿಸಿದಾಗ ಕೀಟದ ಒಂದು ಕೀಟನಾಶಕಗಳ ಒಂದು ರೆಸಿಡ್ಯೂಸ್ ಅಂತ ಹೇಳ್ತೀವಿ, ಅದು ಸಹಿತ ಆಹಾರದಲ್ಲಿ ಕಂಡು ಬಂದಿದೆ. ಮತ್ತು ಇಲ್ಲಿ ಮುಖ್ಯವಾಗಿ ಇದನ್ನು ಬಳಸುವಾಗ ಆಹಾರವಲ್ಲದೆ ನಮ್ಮ ರೈತ ಬಂಧುವರು ಏನಿದ್ದಾರೆ ಅವರೇ ಅದಕ್ಕೆ ಒಳಪಡುತ್ತಾರೆ. ಯಾಕೆಂದರೆ ಅದನ್ನು ಔಷಧಿ ಸಿಂಪಡಿಸುವಾಗ ಅವರು ಯಾವುದೇ ಒಂದು ಈ ಪಿ ಪಿ ಕಿಟ್ ಅಂತ ಕರೋನಾದಲ್ಲಿ ಬಳಸ್ತಾ ಇದ್ವಿ ನೋಡಿ, ಆ ರೀತಿಯಾಗಿ ಹಾಕೋಬೇಕಾಗ್ತದೆ. ಅವರು ಮೈನಲ್ಲಿ ಎಲ್ಲ ಪೂರ ಮುಚ್ಕೋಬೇಕಾಗುತ್ತೆ, ಕೀಟನಾಶಕಗಳು ಅವರ ಚರ್ಮದ ಮೇಲೆ ಬೀಳಲಾರ್ದಂಗೆ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗುತ್ತೆ, ಮಾಸ್ಕ್ ಹಾಕೋಬೇಕಾಗುತ್ತೆ, ಕನ್ನಡಕ ಹಾಕೋಬೇಕಾಗ್ತದೆ, ಟೊಪ್ಪಿಗೆ ಹಾಕೋಬೇಕಾಗ್ತದೆ. ಆದರೆ ನಾವು ರೈತರು ಇವತ್ತು ನೋಡ್ತೀವಿ ಆ ಕ್ಷೇತ್ರದಲ್ಲಿ ಸಿಂಪರಣೆಗಳನ್ನು ಮಾಡುವಾಗ ಇದು ಯಾವುದನ್ನು ಸಹಿತ ಹಾಕ್ಕೊಂಡಿರೋದಿಲ್ಲ. ಇದ್ದಂಥ ಒಂದು ಏನು ಧೋತ್ರ ಇದೆ ಅಥವಾ ಶರ್ಟ್ ಇದೆ ಅದನ್ನು ಸಹಿತ ಬಿಚ್ಚಿ ಬರೀ ಬನಿಯನ್ನು ಮತ್ತು ನಿಕ್ಕರ್ನಲ್ಲಿ ಸಿಂಪರಣೆ ಮಾಡುವಂಥದ್ದು ಕಂಡು ಬಂದಿದೆ. ಇದರಿಂದ ಅವರ ಚರ್ಮದ ಮೂಲಕ, ಗಾಳಿಯ ಮೂಲಕ, ಕಣ್ಣಿನ ಮೂಲಕ ಆ ಕೀಟನಾಶಕಗಳು ಬೆಳೆಗೆ ಏನು ಬೆಳೆಸ್ತಾರೆ ಆ ಬಳಸುವಂತಹ ಕೀಟನಾಶಕಗಳು ತಮ್ಮ ದೇಹಕ್ಕೂ ಸಹಿತ ಹೋಗಿ ನಮ್ಮ ರೈತ ಬಾಂಧವರಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಆರೋಗ್ಯದ ಸಮಸ್ಯೆಗಳನ್ನ ಕಂಡುಕೊಳ್ತಾ ಇದ್ವಿ. ಹೀಗಾಗಿ ಇವೆಲ್ಲದಕ್ಕೂ ಒಂದು ಯಾವುದಪ್ಪ ಆಲ್ಟರ್ನೇಟಿವ್ ಪದ್ಧತಿ ಹೌದು. ಇದಲ್ಲದೆ ಈ ಒಂದು ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ವಿ, ಹಸಿರು ಕ್ರಾಂತಿಯೊಳಗೆ ಇವನ್ನೆಲ್ಲ ಅಳವಡಿಸ್ಕೊಂಡ್ವಿ. ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು, ಅದಕ್ಕೆ ಬೇಕಾದಂಥ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳು, ಆ ಕೀಟ ನಿರ್ವಹಣೆ ಮಾಡಲಿಕ್ಕೆ ಕೀಟನಾಶಕಗಳನ್ನು ಬಳಸುವಂಥದ್ದು, ಇವನ್ನೆಲ್ಲ ಬಳಸಿ ಇವತ್ತು ನಾವು ಸಾಕಷ್ಟು ಸ್ವಾವಲಂಬಿಗಳಾಗಿದ್ವಿ ಆಹಾರ ಉತ್ಪಾದನೆಯಲ್ಲಿ. ಆದರೆ ಪೌಷ್ಟಿಕಾಂಶದಲ್ಲಿ ಬಂದಾಗ ಮತ್ತು ಒಂದು ರಾಸಾಯನಿಕ ಮುಕ್ತ ಆಹಾರ ಅಂತಂದಾಗ ಅದರಲ್ಲಿ ನಾವು ಸಂತುಷ್ಟರಾಗ್ತಾ ಇಲ್ಲ. ಇದಕ್ಕೋಸ್ಕರ ಈ ಒಂದು ಪರ್ಯಾಯ ಪದ್ಧತಿ ಕೃಷಿಯೊಳಗೆ ಹೌದಪ್ಪ ಇದು ಬಿಟ್ಟರೆ ಬೇರೆ ಯಾವ ಪದ್ಧತಿ ಅನ್ನೋದಕ್ಕೆ ನೈಸರ್ಗಿಕ ಕೃಷಿ. ನೈಸರ್ಗಿಕ ಕೃಷಿ ಬಗ್ಗೆ ಇವತ್ತು ಹೆಚ್ಚು ಪ್ರಚಲಿತಗೊಳ್ತಾ ಇದೆ. ನಮ್ಮ ದೇಶದಲ್ಲೆಲ್ಲ ಅಷ್ಟೇ ಅಲ್ಲ, ಬೇರೆ ದೇಶದವರು ಸಹಿತ ನಮ್ಮ ಭಾರತ ದೇಶವನ್ನು ನೋಡ್ತಾ ಇದ್ದಾರೆ. ಏನಿದು ನೈಸರ್ಗಿಕ ಕೃಷಿ, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಮುಂದುವರಿಬೋದು, ಅದರಲ್ಲಿ ಅದರ ಉಪಯೋಗ ಏನು ಅಂತ ಅಂದ್ಬಿಟ್ಟು ಎಲ್ಲರ ದೃಷ್ಟಿ ಸಹಿತ ಭಾರತ ದೇಶದ ಮೇಲೆ ಇದೆ. ಡಾಕ್ಟರ್ ಚಂದ್ರಶೇಖರ್ ಟಿ ಪಿ ಅವರೇ, ನಾವು ಹೇಳಿದ್ರಲ್ಲ ಈಗ ನೋಡ್ರಿ ಸಾಕಷ್ಟು ನಾವು ಕೀಟನಾಶಕಗಳನ್ನ ಬಳಸಿದ ನಂತರ ಈಗ ಕೀಟಗಳು ಕೂಡ ರೆಸಿಸ್ಟೆಂಟ್ ಆಗ್ಬಿಟ್ಟವು, ಅಂದ್ರೆ ಯಾವ ಔಷಧ ಹಾಕಿದ್ರು ಪರಿಣಾಮ ಆಗ್ತಾ ಇಲ್ಲ, ತಿಂದು ಬದುಕುವಂತ ಶಕ್ತಿಗಳನ್ನು ಬೆಳೆಸ್ಕೊಳ್ತಾ ಇಲ್ಲ. ನಮ್ ಹಾಗೇನೆ ಯಾವ ಔಷಧಿ ತಿಂದೆ ಬದುಕಲಿಕ್ಕೆ ಶುರು ಮಾಡ್ಬಿಟ್ಟವು, ಹಿಂಗಾಗಿ ನಿಯಂತ್ರಣ ಬಹಳ ಕಷ್ಟ ಆಗಿದೆ. ಈ ಒಂದು ಸಂದರ್ಭದೊಳಗೆ ನಮಗೆ ಒಂದು ನೈಸರ್ಗಿಕವಾದ ಒಂದು ಪದ್ಧತಿ ಅನ್ನೋದು ಎಷ್ಟು ಪ್ರಮುಖವಾಗಿರೋದು ಅನ್ನೋದು ಗೊತ್ತಾಗ್ತದೆ. ಮನುಷ್ಯರು ಬೇಕಾದ ನಮ್ಮ ವಿಚಾರ ಕ್ರಾಂತಿಯಿಂದ ನಮಗೆ ಮನೆ ಮಾಡ್ಕೋತೀವಿ, ಎಲ್ಲ ಮಾಡ್ಕೋತೀವಿ. ಆದರೆ ಆ ಸಸ್ಯಗಳು, ಆ ಒಂದು ನಾವು ಬೆಳೆಯುವ ಪೈರನ್ನು ನಾವು ರಕ್ಷಣೆ ಮಾಡಲಿಕ್ಕೆ ನೈಸರ್ಗಿಕವಾದ ಸಾಕಷ್ಟು ತಂತ್ರಗಳಿದೆ. ಹವಾಮಾನದಲ್ಲಿ ಸಾಕಷ್ಟು ತೇವಾಂಶ ಇದೆ, ಅದನ್ನು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಮತ್ತು ಮುಖ್ಯವಾಗಿ ನೈಸರ್ಗಿಕ ಕೃಷಿ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಂಡ್ರೆ ಅದು ನಾವು ಖಂಡಿತವಾಗಿ ಕೂಡ ಅದು ನಮ್ಮನ್ನು ಆಕರ್ಷಿಸ್ತದೆ. ಎಷ್ಟೋ ಜನ ಅವ್ರು ಅರ್ಥನೆ ಮಾಡ್ಕೊಳ್ಳೋದಿಲ್ಲ, ಆದಷ್ಟು ಬೇಗನೆ ನಾವು ಲಾಭ ಮಾಡ್ಕೊಳ್ಬೇಕು ಅಂತಕೊಂಡು ಈಗ ರಾಸಾಯನಿಕಗಳನ್ನ ಉಪಯೋಗ ಮಾಡ್ತಾರೆ. ಅದು ಅಂದಾಜಲೆ, ಗೊಬ್ಬರನ ಅಂದಾಜಲೆ ಹಾಕ್ತಾರೆ, ರಾಸಾಯನಿಕಗಳ ಅಂದಾಜಲೆ ಹಾಕ್ತಾರೆ, ಮತ್ತು ತಾವು ಮೈಗೆಲ್ಲ ತಾವು ಸಿಂಪಡಿಸ್ಕೊಂಡ್ಬಿಡ್ತಾರೆ. ಹಿಂಗಾಗಿ ಅನಾರೋಗ್ಯನೂ ಆಗ್ತದೆ, ಮತ್ತು ಉತ್ತಮವಾದ ಆಹಾರ ಪ್ರಮಾಣ ಜಾಸ್ತಿ ಆಗಿದ್ರು ಕೂಡ ಪೌಷ್ಟಿಕವಾದ ಆಹಾರ ಇಲ್ಲ, ಅಂದರೆ ಉತ್ತಮ ಗುಣಮಟ್ಟದ ಆಹಾರ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ರಫ್ತಿನ ಗುಣಮಟ್ಟ ಆಗಬೇಕು ಅಂತಂದರೆ ಅದಕ್ಕೆ ಒಂದು ಮಾನದಂಡ ಇರುತ್ತೆ, ಅದನ್ನು ನಾವು ಪೂರೈಸಲಿಕ್ಕೆ ನಮಗೆ ಸಾಕಷ್ಟು ತೊಂದರೆಗಳು ಬಂದಿದೆ. ವಿಷಮುಕ್ತ ಅಂತ ಹೇಳ್ಬೋದು, ಆಹಾರ ಸಿಗ್ತಾ ಇದೆ ಆದರೆ ಆರೋಗ್ಯಯುತವಾದ ಆಹಾರ ಸಿಗ್ತಾ ಇಲ್ಲ. ಆ ನಿಟ್ಟಿನೊಳಗೆ ಈ ನೈಸರ್ಗಿಕ ಕೃಷಿ ಬಗ್ಗೆ ತಾವು ಹೇಳಿದ್ರಿ, ಬಹಳ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಟಿ ಪಿ ಅವರೇ. ಈ ನೈಸರ್ಗಿಕ ಕೃಷಿಯೊಳಗಿನ ಒಂದು ಮೂಲ ತತ್ವಗಳೇನಿದೆ ಮತ್ತು ವಿಭಾಗಗಳೇನಿದೆ, ಯಾವ ರೀತಿ ನಾವು ಇವುಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಒಟ್ಟಾರೆ ನೈಸರ್ಗಿಕ ಕೃಷಿ ಅಂದ್ರೇನು, ಅದರಲ್ಲಿ ಏನೇನು ನಾವು ಬೀಜ ಹಾಕೋಕಾದ್ರೆ ಆಮೇಲೆ ನಿರ್ವಹಣೆ ಮಾಡ್ಬೇಕಾದ್ರೆ ಆಮೇಲೆ ಕೀಟ ನಿರ್ವಹಣೆ ಆಗಿರ್ಬೋದು, ರೋಗ ನಿರ್ವಹಣೆ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನೈಸರ್ಗಿಕ ಕೃಷಿಯಿಂದ ಆಗುವಂಥ ಲಾಭಗಳು ಇವನ್ನೆಲ್ಲ ತಿಳ್ಕೊಬೇಕಂದ್ರೆ ಈ ನೈಸರ್ಗಿಕ ಕೃಷಿಯ ಮೂಲ ತತ್ವಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆರಂಭಿಕವಾಗಿ ನೈಸರ್ಗಿಕ ಕೃಷಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡ್ಕೊಳ್ಬೋದಾ? ಈಗ ಚೋಳಿನವರೇ, ತಾವು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ರಿ. ಮೊದಲೇದಾಗಿ ನೈಸರ್ಗಿಕ ಕೃಷಿ ಅಂತಂದರೆ ನಿಸರ್ಗದತ್ತವಾಗಿ ಯಾವುದೇ ಹೊರಗಿನ ಪರಿಕರಗಳನ್ನು, ಅದರಲ್ಲೂ ರಾಸಾಯನಿಕ ಪರಿಕರಗಳನ್ನು ಖರೀದಿಸಲಾರದೆ ರೈತ ತನ್ನಲ್ಲಿರುವಂಥ ಸಂಪನ್ಮೂಲಗಳನ್ನು, ಅಂದರೆ ತನ್ನ ಕ್ಷೇತ್ರದಲ್ಲಿರುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬೆಳೆಯನ್ನು ಬೆಳೆಯುವಂಥದ್ದು ನೈಸರ್ಗಿಕ ಪದ್ಧತಿ. ಇದರೊಳಗೆ ಏನೇನು ಬರ್ತವೆ ಅಂತಂದರೆ, ಮೊದಲನೇದಾಗಿ ಈ ನೈಸರ್ಗಿಕ ಕೃಷಿಯೊಳಗೆ ಒತ್ತು ಕೊಡುವಂಥದ್ದು ಸ್ಥಳೀಯ ಬೀಜ, ತನ್ನದೇ ಆದಂಥ ಬೀಜ. ಯಾಕೆಂತಂದರೆ ಇವತ್ತೆಲ್ಲ ತಾವು ಗೊತ್ತೇ ಇರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನೀಸು ಈ ಸೀಡ್ ವ್ಯವಹಾರದಲ್ಲಿ ಸಾಕಷ್ಟು ಪ್ರಚಲಿತರಾಗಿದ್ದಾರೆ, ಅವರಿಂದ ಬೀಜಗಳಿಗೆ ಅವಲಂಬನೆ ಆಗಿದ್ದಾರೆ, ಹೆಚ್ಚೆಚ್ಚು ದುಡ್ಡನ್ನು ಅದಕ್ಕೆ ಕೊಟ್ಟು ರೈತರು ಖರ್ಚನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದು ಯಾವುದೇ ಒಂದು ತಳಿಗಳು ರೈತರು ತನಗೆ ಬೇಕಾದಂಥ ಬೀಜವನ್ನು ತಾನೇ ಸಂರಕ್ಷಣೆ ಮಾಡಿಕೊಂಡು ತಾನೇ ಆಯ್ಕೆ ಮಾಡಿ ಬಳಸ್ಕೊಳ್ಳುವಂಥದ್ದು. ಎರಡನೇದು ಬೆಳೆಗಳಲ್ಲಿ ವೈವಿಧ್ಯತೆ, ಅಂದರೆ ಒಂದೇ ಬೆಳೆಯನ್ನು ಬೆಳೆಯೋಗಿಲ್ಲ, ಮೂರ್ನಾಲ್ಕು ಬೆಳೆಗಳನ್ನು ಆ ಒಂದು ಹವಾಮಾನ ಪರಿಸ್ಥಿತಿಗೆ ಏನು ಬರ್ತದೆ ಅಂಥ ಬೆಳೆಗಳನ್ನು, ಮತ್ತು ಬರೀ ವಾರ್ಷಿಕ ಬೆಳೆಗಳಲ್ಲದೆ ಈ ಪೆರ್ನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ನೋಡಿ, ಒಂದು ಹಣ್ಣಿನ ಬೆಳೆಗಳಿರ್ಬೋದು, ಬಹುವಾರ್ಷಿಕ ಬೆಳೆಗಳು ಇವನ್ನ ಬೆಳ್ಕೊಳ್ಳೋವಂಥದ್ದು, ಮತ್ತು ತನ್ನ ಕುಟುಂಬಕ್ಕೆ ಏನು ಬೇಕು, ಹಣ್ಣು ಹಂಪಲು ತರಕಾರಿ ಮತ್ತು ಮನೆಗೆ ಬೇಕಾದಂಥ ಒಂದು ಸರಂಜಾಮುಗಳು, ಕಟ್ಟಿಗೆ, ಒಂದು ಮನೆ ಕಟ್ಟಬೇಕು ಅಂತಂದರೆ ಏನು ಬೇಕು, ಅವನ್ನೆಲ್ಲವನ್ನು ವಿಚಾರ ಇಟ್ಕೊಂಡು ತನ್ನ ಕ್ಷೇತ್ರದಲ್ಲೇ ಅದನ್ನು ವೈವಿಧ್ಯಮಯವಾದಂಥ ಬೆಳೆಗಳನ್ನು ಅಳವಡಿಸ್ಕೊಳ್ಳೋಂಥ ಒಂದು ಪದ್ಧತಿ, ನಮ್ಮಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದರಲ್ಲೂ ಈ ತತ್ವಗಳು ಅಳವಡಿಕೆ ಆಗ್ತದೆ, ಡೈವರ್ಸಿಫೈಡ್ ಕ್ರಾಪಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಇದನ್ನಲ್ಲದೆ ಈ ಒಂದು ಬೆಳೆಯ ವೈವಿಧ್ಯತೆಯನ್ನು ಅಲ್ಲದೆ ಬೆಳೆಯನ್ನು ನಿರ್ವಹಣೆ ಮಾಡಬೇಕು ಅಂತ ತಮ್ಮಲ್ಲಿರುವಂಥ ಸಂಪನ್ಮೂಲಗಳು ಅಂತ ಹೇಳಿದ್ವಿ. ಈಗಾಗಲೇ ತಾವು ಕೇಳಿದ್ವಿ ಅದರ ತತ್ವಗಳು ಏನೇನು ಅಂತ ಅಂದ್ಬಿಟ್ಟು. ಮೊದಲೇದಾಗಿ ಇಲ್ಲಿ ತತ್ವ ಇರುವಂಥದ್ದು ಮಣ್ಣಿನ ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು. ಮಣ್ಣಿನ ಆರೋಗ್ಯ ಹೇಗೆ ಸುಧಾರಣೆ ಮಾಡಬೇಕು ಅಂತಂದು, ಮೊದಲನೇದಾಗಿ ರಾಸಾಯನಿಕಗಳನ್ನು ಹೊರತುಪಡಿಸಿ ಬಳಸುವಂಥ ಪರಿಕರಗಳು. ಇದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಒಂದು ಭೂಮಿಯ ಸಿದ್ಧತೆಯಿಂದನೇ ಪ್ರಾರಂಭ ಆಗ್ತದೆ. ಭೂಮಿನ ಈಗ ನಾವು ಹಸಿರು ಕ್ರಾಂತಿ ಪದ್ಧತಿ ಒಳಗೆ ತಾವು ನೋಡಿರ್ಬೋದು, ಸಿಂಗಲ್ ಪಲ್ಟಿ ನೇಗ್ಲ ಅಂತ ರೈತರು ಹಾಕ್ತಾರೆ, ಡಬಲ್ ಪಲ್ಟಿ ನೇಗ್ಲ ಅಂತ ಹಾಕ್ತಾರೆ, ಕೆಲವರು 30 ಸೆಂಟಿಮೀಟರ್ನ ಆಳಕ್ಕೆ ನೇಗ್ಲ ಹೊಡೆದ್ರೆ ಇನ್ನು ಕೆಲವರು 45 ಸೆಂಟಿಮೀಟರ್ ಆಳಕ್ಕೂ ಸಹಿತ ನೇಗ್ಲ ಹೊಡೆಯೋದ್ರಿಂದ, ಇದಕ್ಕೆ ಒಂದು ಟ್ರ್ಯಾಕ್ಟರ್ಗೆ ಬಳಸುವಂಥ ಒಂದು ಫಾಸಿಲ್ ಫ್ಯೂಲ್ಸ್ ಅಂತ ಏನು ಹೇಳ್ತೀವಿ ಡೀಸೆಲ್ಲು, ಇವೆಲ್ಲ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಇದರಿಂದ ಖರ್ಚು ಸಹಿತ ಜಾಸ್ತಿ ಆಗ್ತದೆ. ಆದರೆ ನೈಸರ್ಗಿಕ ಕೃಷಿ ಒಳಗೆ ಏನಪ್ಪ ಅಂತಂದರೆ ಮಿನಿಮಮ್ ಟಿಲೇಜ್ ಅಂತ ಹೇಳ್ತೀವಿ. ಅಂದರೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ನೆಲವನ್ನು ಅದ ಮಾಡಿಕೊಂಡು ಅದರಲ್ಲೇ ಬಿತ್ತುವಂಥದ್ದು, ಇದು ಮೊದಲನೇ ಒಂದು. ಈ ಬೀಜವನ್ನು ಬಳಸುವಾಗ ದೇಶಿ ಬೀಜ ಅಂತ ಹೇಳಿದೆ. ಇದಕ್ಕೆ ಬೀಜೋಪಚಾರನೂ ಹೊರಗಿಂದ ಖರೀದಿ ಮಾಡಿ ತರುವಂಥದ್ದಲ್ಲ, ಬೀಜೋಪಚಾರವನ್ನು ಬೀಜ ಅಮೃತ ಅಂತ ಹೇಳ್ತೀವಿ. ಆ ಒಂದು ವಸ್ತುಗಳಿಂದ ಉಪಚಾರ ಮಾಡುವಂಥದ್ದು ಬೀಜ ಅಮೃತ ಅಂತ ಏನು ಅಂತಲೂ ತಾವು ಕೇಳ್ಬೋದು. ಅದೇನಪ್ಪ ಅಂತಂದರೆ ರೈತ ತನ್ನಲ್ಲಿರುವಂಥ ಒಂದು ದೇಶಿ ಆಕಳ ಗೋಮೂತ್ರ ಮತ್ತು ಸಗಣಿ ಇದನ್ನು ಬಳಸ್ಕೊಂಡು ತಯಾರು ಮಾಡ್ಕೊಳ್ಳೋವಂಥದ್ದು. ನಾಳೆ ಬಿತ್ತತಾರಪ್ಪ ಅಂತಂದರೆ ಇವತ್ತೊಂದು ದಿವಸ ಒಂದು 5 ಕೆಜಿ ಸಗಣಿಯನ್ನು ಒಂದು ಮಲ್ಮಲ್ ಬಟ್ಟೆ ಒಳಗೆ ಅಥವಾ ಮಂಜರ್ ಪಟ್ಟಿ ತೆಳುವಾದಂಥ ಬಟ್ಟೆನಲ್ಲಿ ಕಟ್ಟಿ ಒಂದು 20 ಲೀಟರ್ನಲ್ಲಿ ಮುಳುಗಿಸಿಡಬೇಕಾಗತ್ತೆ. ಆಗ ಆ ಸಗಣಿನಲ್ಲಿರುವಂಥ ರಸ ಎಲ್ಲ ನೀರಿಗೆ ಬಿಡುತ್ತೆ. ಬೆಳಗ್ಗೆ ಎದ್ದು ಅದನ್ನು ಕಿವುಚಿ ನೀರಿನಲ್ಲಿ ಬಿಡಿಸ್ಕೊಂಡು ಅದ್ರ ಜೊತೆಗೆ ಒಂದು 5 ಲೀಟ್ರ್ ಗೋಮೂತ್ರವನ್ನು ಕೂಡಿಸಿ ಒಂದು ಸುಣ್ಣ, ಆ ಒಂದು ಗೋಮೂತ್ರದಲ್ಲಿ ಒಂದು ಏನು ಆಮ್ಲೀಯವಾದಂಥ ಗುಣ ಇರುತ್ತೆ, ಅದನ್ನು ತಟಸ್ಥ ಮಾಡಲಿಕ್ಕೆ ಸುಣ್ಣದ ತಿಳಿ ನೀರನ್ನು ಬಳಸ್ಕೊಂಡಾಗ ಅದು ಗೋಮೂತ್ರ ಇದು ಬೀಜಾಮೃತ ಸಿದ್ಧತೆ ಆಗ್ತದೆ. ಇದನ್ನು ಬೀಜಕ್ಕೆ ಉಪಚಾರ ಮಾಡಿ ಗಟ್ಟಿಯಾದಂಥ ಕಾಳುಗಳನ್ನು 8-10 ನಿಮಿಷ ಅದರಲ್ಲಿ ತೋಯಿಸಿ ನೆರಳಿನಲ್ಲಿ ಆರಿಸಿ ಬಿತ್ತಬೇಕಾಗ್ತದೆ. ತೆಳುವಾದ ಸಿಪ್ಪೆಗಳು ಅಂತ ಹೇಳ್ತೀವಿ, ಸೋಯಾಬೀನು ಶೇಂಗಾ ಇಂಥ ಬೆಳೆಗಳಿಗೆ ಚೂಕಿಸಿ ಅದರ ಮೇಲ್ಪದರ ಮೇಲೆ ಅದನ್ನು ಇಟ್ಕೊಳ್ಳುವಂಗೆ ಮಾಡಿ ಇದನ್ನು ಬೀಜಕ್ಕೆ ಬಿತ್ತೋದ್ರಿಂದ ಇದರಿಂದ ಏನಪ್ಪ ಅನುಕೂಲ ಅಂತಂದರೆ ಬೀಜ ಮೊಳಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಮುಂದೆ ಅದರ ಒಂದು ಬೆಳೆ ಪ್ರಚೋದಕಗಳಿದೆ ಯಾವುದು, ನಮ್ಮ ಈ ಗೋಮೂತ್ರವನ್ನು ಬಳಸೋದ್ರಿಂದ. ಈಗ ಬೇರೆ ಬೀಜೋಪಚಾರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಕೆಮಿಕಲ್ ಬೀಜೋಪಚಾರದಲ್ಲಿ ಬರೀ ಒಂದು ರೋಗನಾಶಕದ ಅಂಶ ಅಷ್ಟೇ ಇರ್ತದೆ. ಇದರಲ್ಲಿ ರೋಗನಾಶಕದ ಜೊತೆಗೆ ಈ ಒಂದು ಮುಖ್ಯವಾದಂಥ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಾರಜನಕ ರಂಜಕ ಪೊಟ್ಯಾಷು ದ್ವಿತೀಯ ಪೋಷಕಾಂಶಗಳು ಅಂತ ಹೇಳ್ತೀವಿ, ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಗಂಧಕ ಮತ್ತು ಲಘು ಪೋಷಕಾಂಶಗಳು ಇವೆಲ್ಲವೂ ಸ್ವಲ್ಪ ಪ್ರಮಾಣದಲ್ಲಿರ್ತದೆ. ಇದ್ರ ಜೊತೆಗೆ ಬೆಳೆ ಪ್ರಚೋದಕನೂ ಇರ್ತದೆ. ಆದ್ದರಿಂದ ನಾವು ನಮ್ಮ ಸಂಶೋಧನೆಯಲ್ಲಿ ನೋಡಿದರೆ ಬೀಜಾಮೃತದಿಂದ ಉಪಚಾರ ಮಾಡಿದಂಥ ಬೀಜಗಳು ಒಂದು ದಿವಸ ಮೊಳಕೆ ಬೇಗ ಬರ್ತದೆ, ಅಂದರೆ ಬೆಳೆ ಒಂದು ಪ್ರಚೋದನೆ ಇವೆಲ್ಲ ಇರೋದ್ರಿಂದ. ಇದು ಮೊದಲನೇ ಒಂದು ತತ್ವ. ಎರಡನೇ ಒಂದು ಪಿಲ್ಲರ್ ಅಂತ ಹೇಳಿ ಅದು ಜೀವಾಮೃತ. ಜೀವಾಮೃತ ಏನಪ್ಪ ಅಂತಂದ್ರೆ ನೆಲವನ್ನು ಸಮೃದ್ಧಿಗೊಳಿಸುವಂಥದ್ದು. ಈಗಾಗಲೇ ಹೇಳಿದೆ ನಮ್ಮಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಿದೆ, ಸಾವಯವ ಇಂಗಾಲ ಕಡಿಮೆ ಆಗಿರೋದ್ರಿಂದ ಅದರಲ್ಲಿ ಜೈವಿಕ ಒಂದು ಕ್ರಿಯೆ ಕಡಿಮೆ ಆಗಿದೆ, ಜೀವಾಣುಗಳ ಒಂದು ಪ್ರಮಾಣ ಕಡಿಮೆ ಆಗಿದೆ ಅಂತ. ಜೀವಾಮೃತವನ್ನು ಬಳಸೋದ್ರಿಂದ ನಾವು ಭೂಮಿಯನ್ನು ಸಂತುಷ್ಟಗೊಳಿಸ್ತೀವಿ, ಜೈವಿಕ ಕ್ರಿಯೆಯನ್ನು ಹೆಚ್ಚು ಮಾಡ್ತೀವಿ. ಇದಕ್ಕೂ ಬಳಸೋದು ಅಂತಂದರೆ ರೈತ ತಾನೇ ತನ್ನಲ್ಲಿರುವಂಥ ವಸ್ತುಗಳನ್ನು ಬಳಸ್ಕೊಂಡೇ ಮಾಡ್ಕೋಬೋದು. ಅಂದರೆ ಒಂದು ಬುಟ್ಟಿ ಸಗಣಿ, ಒಂದು 10 ಲೀಟ್ರ್ ಗೋಮೂತ್ರ, ಇದರ ಜೊತೆಗೆ 2 ಕಿಲೋ ಬೆಲ್ಲ, 2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, ಒಂದು ಬೊಗಸೆ, ಒಂದು ಬದುವಿನ ಮಣ್ಣು ಅಂತ ಹೇಳ್ತೀವಿ. ಅದನ್ನು ಯಾಕಪ್ಪ ಬಳಸೋದು ಅಂತಂತಂದರೆ ಆ ಒಂದು ಇವನ ಭೂಮಿಗೆ ಹೊಂದಿಕೊಳ್ಳುವಂಥ ಜೀವಾಣುಗಳನ್ನು ಸಮೃದ್ಧಿಗೊಳಿಸೋದು. ಇದರ ಮೂಲಕ ಪ್ರತಿಯೊಂದು ಸಗಣಿನಲ್ಲಿರುವಂಥ ಒಂದು ಹೆಚ್ಚಿನ ಪ್ರಮಾಣದ ಒಂದು ಜೀವಾಣುಗಳಿರ್ತವೆ. ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಆ್ಯಕ್ಟಿನೋಮೈಸಿಟೀಸು, ಸಾರ್ವಜನಿಕ ಸ್ಥಿರೀಕರಣ ಮಾಡುವಂಥವು, ರಂಜಕ ಕರಗಿಸುವಂಥ ಒಂದು ಅಣುಜೀವಿಗಳು ಇವೆಲ್ಲವೂ ಸಹಿತ ಸಗಣಿ ಗೊಬ್ಬರದಲ್ಲಿರ್ತದೆ. ನಮ್ಮ ಏನು ಸಾವಯವ ಕೃಷಿ ಅಂತ ಹೇಳಿದ್ರೆ ಆ ಸಾವಯವ ಕೃಷಿ ಒಳಗೆ ಟ್ರೈಕೋಡರ್ಮ ಅಂತ ಏನು ಹೇಳ್ತೀವಿ ಇವೆಲ್ಲವೂ ಸಹಿತ ಸಗಣಿ ಒಳಗಿರ್ತದೆ. ಆ ಸಗಣಿ ಒಂದು ಬಳಸೋದ್ರಿಂದ ಈ ಒಂದು ಬೆಲ್ಲವನ್ನು ಏನು ಬಳಸ್ತೀವಿ ಇದು ಶಕ್ತಿಯಾಗಿ ಪರಿವರ್ತನೆ ಆಗಿ ಆ ಒಂದು ಜೀವಾಣುಗಳು ಭಾಳ ಸಂಖ್ಯೆಯಲ್ಲಿ ಅಭಿವೃದ್ಧಿ ಆಗ್ತದೆ. ಸುಮಾರು 7 ದಿವಸಗಳ ನಂತರ ಅದನ್ನು ಒದಗಿಸಿಟ್ಟು ಆ ಪ್ರೋಟೀನ್ ಅಂಶವಾಗಿ ನಮ್ಮ ದ್ವಿದಳ ಧಾನ್ಯದ ಹಿಟ್ಟುಗಳು ಬಳಸೋದ್ರಿಂದ ಉಪಯೋಗ ಆಗ್ತದೆ. ಇದನ್ನು 7 ದಿವಸದ ನಂತರ ನಾವು ಭೂಮಿ ಮೇಲೆ ಸಿಂಪಡಿಸಬೇಕಾಗ್ತದೆ. ಇದನ್ನು ಪ್ರತಿ 21 ಈ ಒಂದು ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಅಂತ ಹೇಳ್ತೀವಿ, 60 ದಿವಸ 70 ದಿವಸದಲ್ಲಿ ಬರುವಂಥ ಬೆಳೆಗಳಿಗೆ ಅಥವಾ ಈ ಒಂದು ಯಾವುದು ತಪ್ಪಲು ಪಲ್ಯದಂಥ ಬೆಳೆಗಳಿಗೆ 15 ದಿವಸಕ್ಕೊಂದು ಸಾರಿ ಬಳಸಬೇಕಾಗ್ತದೆ. ಈ ಒಂದು ದೀರ್ಘಾವಧಿ ಬೆಳೆಗಳಿಗೆ 3 ವಾರಗಳಿಗೆ ಒಂದು ಸಾರಿ ಜೀವಾಮೃತವನ್ನು ಪ್ರತಿ ಎಕರೆಗೆ 200 ಲೀಟರ್ ಪ್ರಮಾಣದಲ್ಲಿ ಬಳಸ್ತೇವೆ. ಈ ಬಳಸೋದ್ರಿಂದ ಏನಪ್ಪ ಆಗ್ತದೆ ಅಂತಂದರೆ ನಾನು ಈಗಾಗಲೇ ಹೇಳಿದಾಗಿ ಇದರಲ್ಲಿ ಅಸಂಖ್ಯಾತವಾದಂಥ ಜೀವಾಣುಗಳು ಭೂಮಿಗೆ ಸೇರ್ತದೆ. ಇಲ್ಲಿ 3ನೇ ತತ್ವ ಇನ್ನೊಂದು ಹೇಳ್ತೀವಿ, ತಾವಾಗಲೇ ಹೇಳಿದ್ರಿ ಮುಚ್ಚಳಿಕೆ ಅಂತೇಳಿ, ಅಂದರೆ ಅಚ್ಚಾದನೆ, ಮಲ್ಚಿಂಗ್ ಅಂತಲೂ ಹೇಳ್ತೀವಿ. ಇವು ಯಾವುದೇ ಒಂದು ಬೆಳೆಯುಳಿಕೆಗಳು ಅಥವಾ ಬದುವಿನಲ್ಲಿ ಮೇಲೆ ಬೆಳೆದಂಥ ದ್ವಿದಳ ಧಾನ್ಯದ ಒಂದು ಮರ ಮುಟ್ಟಿನಂಥ ಗಿಡಗಳು, ಹಂಗೆ ಗ್ಲಿರಿಸಿಡಿಯಾ ಇಂಥದ್ದು ಕಟಿಂಗ್ ಮಾಡಿ ಅದನ್ನು ನೆಲವನ್ನು ಮುಚ್ಚಬೇಕಾಗ್ತದೆ. ಮುಚ್ಚಿದದ ಮೇಲೆ ಈ ಜೀವಾಮೃತವನ್ನು ಬಳಸ್ತೀವಿ. ಈ ಜೀವಾಮೃತದಲ್ಲಿರುವಂಥ ಜೀವಾಣುಗಳು ಅದನ್ನು ಬಳಸ್ಕೊಂಡು ಮತ್ತೆ ಮಣ್ಣಿನಲ್ಲಿ ಅಭಿವೃದ್ಧಿ ಆಗ್ತದೆ. ಜೀವಾಮೃತವನ್ನು ಬಳಸಿದಾಗ ನಾವು ವೈಜ್ಞಾನಿಕವಾಗಿ ಕಂಡುಕೊಂಡದ್ದೇನಂತಂದರೆ ಅಂತಹ ಭೂಮಿನಲ್ಲಿ ಈ ಎರೆಹುಳುಗಳ ಸಂಖ್ಯೆನೂ ಸಹಿತ ತಂತಾನೇ ಜಾಸ್ತಿ ಆಗ್ತದೆ. ಈ ಜಾಸ್ತಿ ಆಗೋದ್ರಿಂದ ಎರೆಹುಳುಗಳು ತಮ್ಗೆ ಗೊತ್ತಿದೆ, ಈಗಾಗಲೇ ರೈತನ ಮಿತ್ರ ಅಂತ ಹೇಳ್ತೀವಿ, ಅದರ ಕೆಲಸ ಏನಪ್ಪ ಅಂತಂದರೆ ಈ ಏನು ಅಚ್ಚಾದನೆ ಮಾಡಿರ್ತೀವಿ ಇದನ್ನೂ ಸಹಿತ ಕಳೀತಾ ಇರುವಾಗ ಇದನ್ನು ಸಹಿತ ಅದನ್ನು ತಿನ್ನುತ್ತೆ, ತಿಂದು ಭೂಮಿ ಒಳಗೆ ಹೋಗಿ ಭೂಮಿ ಮೇಲೆ ಬರುತ್ತೆ. ಹೀಗಾಗಿ ಭೂಮಿ ಉದ್ದಗಲಕ್ಕೂ ಓಡಾಡ್ತಾ ಇರೋದ್ರಿಂದ ಸುರಂಗ ಮಾರ್ಗಗಳಾಗ್ತದೆ, ಇದರಿಂದ ಭೂಮಿ ಸಡಿಲಗೊಳ್ತದೆ. ಯಾವಾಗ ನಮಗೆ ಮಳೆಯಿಂದ ನೀರು ಬರ್ತದೆ, ನೀರು ಸರಾಗವಾಗಿ ಇಂಗ್ತದೆ, ಭೂಮಿನಲ್ಲಿ ಹಿಡಿದಿಟ್ಕೊಳ್ತದೆ. ಈ ಅಚ್ಚಾದನೆ ಇರೋದ್ರಿಂದ ಆವಿಯಾಗೋಕ್ಕೂ ಸಹಿತ ಬಿಡೋದಿಲ್ಲ, ಭೂಮಿನಲ್ಲಿ ನೀರು ಸಂರಕ್ಷಣೆ ಆಗ್ತದೆ. ಇದನ್ನು ಸಹಿತ ಗಮನಿಸಿದ್ದೀವಿ, ಈ ರಾಸಾಯನಿಕಗಳನ್ನು ಬಳಸಿದಂಥ ಭೂಮಿನಲ್ಲಿ ಎಪ್ಪುಗಟ್ಟುತ್ತದೆ. ಭೂಮಿ ಎಪ್ಪುಗಟ್ಟೋದ್ರಿಂದ ಮಳೆ ಜೋರಾಗಿಬಿಡ್ತು ಅಂತಂದರೆ ಭೂಮಿನಲ್ಲಿ ನೀರು ಇಂಗೋದೇ ಇಲ್ಲ, ಹರಿದು ಹೋಗ್ಬಿಡ್ತದೆ ಅವರಿಗೆ ಮಳೆ ಜಾಸ್ತಿ ಬಂದರೂ ಸಹಿತ. ಹೀಗಾಗಿ ನೀರಿನ ಸಂರಕ್ಷಣೆ ಆಗೋದಿಲ್ಲ. ಇಲ್ಲಿ ಮಲ್ಚಿಂಗ್ ಮಾಡಿರೋದ್ರಿಂದ ಇವು ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ, ಮತ್ತು ಎರೆಹುಳುಗಳು ಸುರಂಗ ಮಾರ್ಗ ಮಾಡೋದ್ರಿಂದ ಸರಾಗವಾಗಿ ಭೂಮಿನಲ್ಲಿ ನೀರು ಇಂಗುತ್ತೆ, ಸಂರಕ್ಷಣೆ ಆಗಿರ್ತದೆ. ಯಾವಾಗ ಮಳೆ ಆಗೋದಿಲ್ಲ ಅಂಥ ಸಮಯದಲ್ಲಿ ನೀರು ಮತ್ತೆ ಆವಿಯಾಗಿ ಮೇಲಕ್ಕೆ ಬಂದು ಈ ಆಚ್ಛಾದನೆ ಮಾಡಿದಂಥ ವಸ್ತುವಿನಲ್ಲಿ ಏನು ಬೇರುಗಳ ವಲಯ ಅಂತ ಹೇಳ್ತೀವಿ ಅಲ್ಲಿ ನೀರು ಒದಗಿ ಈ ಒಂದು ಡ್ರೌಟ್ ರೆಸ್ಟ್ ಬರ ನಿರೋಧಕ ಶಕ್ತಿ ನಮಗೆ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಬರ್ತದೆ. ಮತ್ತು ರೈತರು ಸಹಿತ ಸಾಕಷ್ಟು ಸಾರಿ ತೋರಿಸಿದ್ದಾರೆ, ನೈಸರ್ಗಿಕ ಕೃಷಿಕರು ಸರ್ ನಾವು ನಮ್ಮ ಭೂಮಿ ನೋಡ್ರಿ ನಮ್ಮಲ್ಲಿ ಬೆಳೆದಂಥ ಬೆಳೆ ಇನ್ನೂ ಹಚ್ಚ ಹಸಿರಾಗಿದೆ, ಈ ಬರ ಬಂದದ್ರಿಂದ ನಮ್ಮ ಪಕ್ಕದಲ್ಲಿ ರಾಸಾಯನಿಕ ಬಳಸುವಂಥವರ ಒಂದು ಕ್ಷೇತ್ರ ಒಣಗೋಗಿದೆ, ಅವರು ಅರಗ್ತಾ ಇದ್ದಾರೆ ಅಂತ. ಇದೇ ನಿದರ್ಶನ ನೀರನ್ನ ಸಂರಕ್ಷಣೆ ಮಾಡೋದಕ್ಕೆ. ಈ ರೀತಿಯಾಗಿ ಹಲವಾರು ತತ್ವಗಳನ್ನು ಅಳವಡಿಸ್ಕೊಂಡು ಭೂಮಿಯನ್ನು ಸುಧಾರಣೆ ಮಾಡಿ ಬೆಳೆ ಬೆಳೆಯೋದ್ರಿಂದ ಉತ್ತಮವಾದಂಥ ಬೆಳೆಯನ್ನು ನೈಸರ್ಗಿಕ ಕೃಷಿಯೊಳಗೆ ತಗೋಬೋದು. ಡಾಕ್ಟರ್ ಚಂದ್ರಶೇಖರ ಟಿಪಿ ಅವರು ಬಹಳ ಕಥೆ ತರ ಹೇಳಿದ್ರಿ, ಅಂದ್ರೆ ನೈಸರ್ಗಿಕ ಕೃಷಿ ಎಂತ ಒಂದು ಆನಂದದಾಯಕವಾಗಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಎಲ್ಲ ಮಾಡ್ತಾ ಇದ್ರು, ಬಹು ಬೆಳೆ ಪದ್ಧತಿ ಇತ್ತು, ಅವು ಸಾಕಷ್ಟು ಪಕ್ಷಿಗಳೆಲ್ಲ ಬರ್ತಿದ್ವು, ಅಂದ್ರೆ ಕೀಟಗಳನ್ನ ತಿನ್ನಲಿಕ್ಕೆ ಪಕ್ಷಿಗಳು ಬರುವು, ಅದಕ್ಕೆ ಬೇಕಾದಂತಹ ಒಂದು ಬಹು ಬೆಳೆ ಪದ್ಧತಿ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇದ್ವು. ಮತ್ತು ಬದುವಿಗುಂಟ ನಾವು ಸಾಕಷ್ಟು ಅರಣ್ಯ ಕೃಷಿ ಮಾಡ್ತಾ ಇದ್ರು, ಸೆಣಬು ಅಂತವೆಲ್ಲ ಬೆಳೀತಾ ಇದ್ರು. ಅಂದ್ರೆ ಈ ಮಣ್ಣಿಗೆ ಪೂರಕವಾಗುವಂತಹ ಒಂದು ನಿಸರ್ಗದತ್ತವಾದ ಒಂದು ಕೆಲಸವನ್ನ ಮಾಡ್ತಿದ್ರು. ನಿಧಾನವಾಗಿ ರಾಸಾಯನಿಕ ಉಪಯೋಗ ಆದಂಗೆಲ್ಲ ನಮ್ಮ ರೈತ ಬಾಂಧವರು ಸ್ವಲ್ಪ ಆಲಸಿಗಳಾದರು, ಆಲಸಿಗಳಾಗಿ ಇವತ್ತು ಸಾಕಷ್ಟು ಈ ಸರ್ಕಾರಿ ಗೊಬ್ಬರ ಅಂತಾರೆ ಅವು, ಅಂದ್ರೆ ಈ ಪೋಷಕಾಂಶಗಳನ್ನು ಮೇಲಿಂದ ಕೊಡೋದು, ರಾಸಾಯನಿಕಗಳಿಂದ ನಾವು ಇವುಗಳನ್ನೆಲ್ಲ ನಿಯಂತ್ರಣ ಮಾಡೋದೆಲ್ಲ ಶುರು ಮಾಡಿದ್ರು. ಹಿಂಗಾಗಿ ನಿಸರ್ಗದ ಕೋಪವನ್ನು ಅವ್ರು ಎದುರಿಸಬೇಕಾಯ್ತು, ಅದರ ಪರಿಣಾಮ ಇವತ್ತು ಖರ್ಚು ಹೆಚ್ಚಾಗ್ಯದ, ಇಳುವರಿ ಕಮ್ಮಿ ಆಗಿದೆ. ತಾವು ಹೇಳೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಖರ್ಚು ಕಡಿಮೆ, ಇಳುವರಿ ಜಾಸ್ತಿ ಇರ್ತದೆ, ಮತ್ತು ರೈತನ ಸ್ನೇಹಿ ಆದಂತಹ ಎರೆಹುಳುಗಳು ಯಥೇಚ್ಛವಾಗಿ ಬರುವಂತ ಸಾಧ್ಯತೆ. ನೋಡಿ, ಜೀವಾಮೃತ ಹೇಳಿದ್ರಿ ಮತ್ತೆ ಬೀಜಾಮೃತ ಹೇಳಿದ್ರಿ, ಎರಡು ಕೂಡ ಎಷ್ಟು ಅದ್ಭುತವಾಗಿವೆ, ಬಹಳ ಅತ್ಯುತ್ತಮವಾದ ಕಲ್ಪನೆ. ಈಗ ಇನ್ನೊಂದು, ನಿಸರ್ಗದತ್ತವಾಗಿ ಕೂಡ ತೇವಾಂಶ ಲಭ್ಯ ಇರ್ತದೆ ಹವಾಮಾನ ವಾತಾವರಣದಲ್ಲಿ, ಅದನ್ನು ಕೂಡ ಉಪಯೋಗ ಮಾಡಬೇಕು ಅಂತಂದ್ರೆ ಯಾವ ರೀತಿ ನೈಸರ್ಗಿಕ ಕೃಷಿಯಲ್ಲಿ ಸಹಾಯ? ಇದು ಮೂರನೇ ಒಂದು ಪಿಲ್ಲರ್ ಅಂತ ಹೇಳ್ತೀವಿ ನೈಸರ್ಗಿಕ ಕೃಷಿ ಒಳಗೆ, ಮಲ್ಚಿಂಗ್ ಅಂತ ಹೇಳಿದೆ. ಈ ಮಲ್ಚಿಂಗ್ನ ಒಂದು ಉಪಯೋಗ ಏನಪ್ಪ ಅಂತಂತಂದ್ರೆ, ಅಚ್ಚಾದನೆ ಮಾಡಿರ್ತೀವಿ ಅದು ಒಣ ಒಂದು ಬೆಳೆ ಉಳಿಕೆಗಳು ಇರ್ಬೋದು, ಅಥವಾ ತಾವು ಹಸಿರೆಲೆ ಬೆಳೆಸಿದಾಗ ಸಹಿತ ಅದು ಒಣಗಿ ಇದಾಗಿರ್ತದೆ. ಈ ಮಳೆ ಇರಲಾರ್ದಂಥ ಒಂದು ಪರಿಸ್ಥಿತಿ ಒಳಗೆ ಮುಂಜಾನೆ ಇಬ್ಬನಿ ಬೀಳ್ತದೆ, ಇಬ್ಬನಿ ಬಿದ್ದಂಥ ಒಂದು ನೀರನ್ನು ಸಹಿತ ಈ ಒಂದು ಅಚ್ಚಾದನೆ ಮಾಡಿದಂಥ ವಸ್ತುಗಳು ಹಿಡ್ಕೊಳ್ತವೆ. ಮತ್ತು ಈ ಯಾವಾಗಲೂ ಮಳೆ ಕಡಿಮೆ ಆದಾಗ ಭೂಮಿಯ ಒಂದು ಕೆಳಪದರಿನಲ್ಲಿದ್ದಂಥ ತೇವಾಂಶ ಆವಿ ಮೂಲಕ ಮೇಲಕ್ಕೆ ಬರ್ತದೆ. ಇಲ್ಲಿ ಮಲ್ಚಿಂಗು ನಾವು ನೈಸರ್ಗಿಕ ಕೃಷಿ ಒಳಗೆ ಭಾಳ ಮುಖ್ಯವಾದದ್ದು, ಯಾಕೆ ಅಂತಂದರೆ ಅದಿಲ್ಲ ಅಂತಂದರೆ ಒಂದು ಟೈರ್ ಪಂಚರ್ ಆದಂಗೆ ಅಂತ ಹೇಳ್ತೇವೆ ರೈತರಿಗೆ, ಅವರ ಟೈರ್ ಪಂಚರ್ ಆದರೆ ನಾವು ಮುಂದೆ ಹೋಗೋಕ್ಕಾಗಲ್ಲ. ಹಾಗಾಗಿ ನೈಸರ್ಗಿಕ ಕೃಷಿ ಒಳಗೆ ಅಚ್ಚಾದನೆ ಮಾಡಲಿಲ್ಲ ಅಂತಂದರೆ ನಿಮ್ಮ ನೈಸರ್ಗಿಕ ಕೃಷಿ ಮಾಡಿದ ಉಪಯೋಗ ತಗೊಳ್ಳೋದಕ್ಕಾಗಲ್ಲ. ಈ ಅಚ್ಚಾದನೆ ಮಾಡಿದಾಗ ಏನಾಗುತ್ತೆ, ಆವಿಯಾದಂಥ ಬಂದಂಥ ನೀರು ಆಕಾಶಕ್ಕೆ ಆವಿಯಾಗಿ ಹೋಗೋಕ್ಕೆ ಬಿಡೋದಿಲ್ಲ, ಅದು ಅಚ್ಚಾದನೆ ಮಾಡಿದಂಥ ವಸ್ತುಗಳು ಅಲ್ಲೇ ತಡೆ ಹಿಡಿಯುತ್ತೆ. ತಡೆದಾಗ ಈ ಒಂದು ಮೇಲ್ಪದರಿನ ಮಣ್ಣೇನಿರುತ್ತೆ ಆ ಮಣ್ಣು ಆ ತೇವಾಂಶವನ್ನು ಏರ್ಕೊಳ್ತದೆ. ಇದು ಏರ್ಕೊಳ್ಳೋದ್ರಿಂದ ಅದು ಬೇರಿನ ವಲಯಕ್ಕೆ ಸಿಗುತ್ತೆ. ಹಾಗಾಗಿ ಆ ಬೇರುಗಳು ಸಸ್ಯದ ಬೇರುಗಳು ಅದನ್ನು ಬಳಸ್ಕೊಂಡು ತಮ್ಮ ಒಂದು ಲೈಫ್ ಸೈಕಲ್ ಅಂತ ಏನು ಹೇಳ್ತೀವಿ ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮುಚ್ಚಳಿಕೆ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು, ಒಂದು ರಕ್ಷಣೆಯನ್ನು ನಾವೇನು ಸಂರಕ್ಷಿತ ಬೇಸಾಯ ಮಾಡ್ತೀವಲ್ಲ, ಆ ಒಂದು ಸಣ್ಣದಾಗಿ ಸಂರಕ್ಷಿತ ಬೇಸಾಯ ಆಗ್ತದೆ. ಸಂರಕ್ಷಿತ ಬೇಸಾಯ ನೀರು ಮತ್ತು ಮಣ್ಣು ಎರಡೂ ಸಂರಕ್ಷಣೆ ಆಗ್ತದೆ, ಮತ್ತೆ ಖರ್ಚು ಕಡಿಮೆ ನೀವು ಸಂರಕ್ಷಿತ ಬೇಸಾಯದೊಳಗೆ ನಾವೆಲ್ಲ ಈ ಪಾಲಿಥಿನ್ ಶೀಟ್ಸ್ ಹಾಕ್ಬೇಕಾಗುತ್ತೆ, ಅದ್ರ ಬದಲಿ ಸರಿಯಾಗಿ ಸಂರಕ್ಷಿತ ಖರ್ಚು ಕಡಿಮೆ ಇರುವಂತ ಬೆಳೆ ಉಳಿಕೆಗಳನ್ನು ಬಳಸ್ಕೋಬಹುದು, ಕಸವನ್ನು ಬಳಸ್ಕೋ ಮತ್ತೆ ಹಸಿರೆಲೆ ಗೊಬ್ಬರಗಳನ್ನ ಆದಂತ ಸೆಣಬನ್ನ ಬೆಳೆದು ಅದನ್ನು ಸಹಿತ ಆಚ್ಛಾದನೆಯಾಗಿ ಬಳಸ್ಕೋಬಹುದು. ಕೆಲವೊಂದ್ ಕಡೆ ಇನ್ನೂ ಬೇರೆ ಪದ್ಧತಿ ಹೇಳ್ತೀವಿ, ನಮಗೆ ಯಾವುದೇ ಬೆಳೆ ಉಳಿಕೆಗಳು ಸಿಗಲಿಲ್ಲ ಅಂತಂದ್ರೆ ಈ ಒಂದು ದ್ವಿದಳ ಧಾನ್ಯಗಳು ಯಾವುದು ಹೆಸರು ಉದ್ದು ಸೋಯಾವರೆ ಅಲಸಂದೆ ಇಂಥ ಬೆಳೆಗಳನ್ನು ಸಹಿತ ನಾವು ಬೆಳೆಯೋದ್ರಿಂದನೂ ಸಹಿತ ಇವನ್ನೆಲ್ಲ ಮುಚ್ಚಿಕೊಳ್ತದೆ. ಮುಚ್ಚಿಕೊಳ್ಳೋದ್ರಿಂದ ಇಲ್ಲಿ ಮುಖ್ಯವಾಗಿ ಏನಾಗೋದು, ನಮ್ಮ ಎರೆಹುಳು ಒಂದು ಇದಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಕತ್ತಲು ಬೇಕು, ಅದಕ್ಕೆ ಅದರಿಂದನೂ ಸಹಿತ ಉಪಯೋಗ ಆಗ್ತದೆ. ಜೀವಾಣುಗಳಿಗೂ ಸಹಿತ ಬಿಸಿಲು ನೇರವಾಗಿ ಬೀಳಬಾರ್ದು. ಈ ಸಂರಕ್ಷಣೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಜೈವಿಕ ಒಂದು ಜೀವಾಣುಗಳು ಸಹ ಸಂರಕ್ಷಣೆ ಸಹಿತ ಆಗ್ತದೆ, ಎರೆಹುಳುಗಳ ಸಂರಕ್ಷಣೆ ಸಹಿತ ಆಗ್ತದೆ, ಇಲ್ಲಿ ನೀರು ಮತ್ತೆ ಮಣ್ಣಿನ ಸಂರಕ್ಷಣೆ ಜೊತೆಗೆ. ಹೀಗಾಗಿ ನಾಲ್ಕನೇ ಒಂದು ಗಾಳಿ ಅಂತ ಏನ್ ಹೇಳ್ತೀವಿ, ವಾಫ್ಸಾ ಅಂತ ಹೇಳ್ತೀವಿ. ವಾಫ್ಸಾ ಅಂದ್ರೆ ಒಂದು ಮರಾಠಿ ಪದ, ಅದೇನಪ್ಪ ಅಂತಂದ್ರೆ ಗಾಳಿ ಆಡುವಿಕೆ. ಬೇರುಗಳು ಬರೀ ನೀರು ಒದಗಿಸೋದು ಅಷ್ಟೇ ಅಲ್ಲ, ಗಾಳಿ ಆಡುವಿಕೆ ಬೇರ್ನಲ್ಲಿ ವಲಯದಲ್ಲಿ ಬಹಳ ಮುಖ್ಯ. ಚೆನ್ನಾಗಿ ಗಾಳಿ ಆಡಿದಾಗ ಸಮೃದ್ಧಿಯಾಗಿ ಬೆಳೆಯುತ್ತೆ, ಬೆಳೆಯಕ್ಕೆ ಅನುಕೂಲ ಆಗ್ತದೆ. ಅದೇನೇ ನಾವು ಒಂದು ರಾಸಾಯನಿಕ ಪದ್ಧತಿಗಳನ್ನು ಅಳವಡಿಸ್ಕೊಂಡಾಗ ಅತಿ ಯಥೇಚ್ಛವಾಗಿ ನಾವು ಈ ಟ್ರ್ಯಾಕ್ಟರ್ ಬಳಕೆಯನ್ನು ಮಾಡಿದಾಗ ಭೂಮಿ ಗಟ್ಟಿ ಆಗ್ತದೆ ಅಂತ ಹೇಳ್ತೀವಿ. ಕಂಪ್ಯಾಕ್ಷನ್ ಅಥವಾ ಈ ಒಂದು ರಾಸಾಯನಿಕ ಕ್ರಿಯೆಗಳಿಂದ ಭೂಮಿ ಕಂಪ್ಯಾಕ್ಷನ್ ಜಾಸ್ತಿ ಆಗ್ತದೆ ಅಂತ ಅಂದರೆ ಗಟ್ಟಿ ಆಗುವಿಕೆ ಜಾಸ್ತಿ ಆಗೋದ್ರಿಂದ ಗಾಳಿ ಆಡೋದಿಲ್ಲ. ಈ ಒಂದು ನೈಸರ್ಗಿಕ ಪದ್ಧತಿ ಅಳವಡಿಸ್ಕೊಂಡಾಗ ಭೂಮಿ ಭಾಳ ಮೆದು ಆಗಿಬಿಡ್ತದೆ, ಗಾಳಿ ಆಡುವಿಕೆ ನಿಸರ್ಗದತ್ವವಾಗಿ ಆಗ್ತದೆ, ಹಾಗಾಗಿ ಬೆಳೆ ಬೆಳವಣಿಗೆಗೆ ಭಾಳ ಅನುಕೂಲ ಆಗ್ತದೆ. ಇನ್ನೊಂದು ಡಾಕ್ಟರ್ ಚಂದ್ರಶೇಖರ್ ಟಿಪಿ ಅವರೇ, ಈಗ ಈ ನೈಸರ್ಗಿಕ ಕೃಷಿಯ ಲಾಭಗಳೊಳಗೆ ಈ ರೋಗವನ್ನು ನಿಯಂತ್ರಣ ಮಾಡೋದು ಮತ್ತು ಕೀಟ ನಿಯಂತ್ರಣ ಮಾಡೋದು ಇದು ಬಹಳ ಮುಖ್ಯವಾಗೋದು. ನಾವು ಹಸಿರು ಕ್ರಾಂತಿಯಲ್ಲಿ ನಾವು ಆರಂಭದಲ್ಲಿ ಬಹಳ ಯಶಸ್ಸು ಕಂಡ್ವಿ ರಾಸಾಯನಿಕಗಳ ಉಪಯೋಗದಿಂದ. ಆದರೆ ಈಗೇನಾಗಿದೆ, ಅವು ರೋಗವನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ ಮತ್ತು ಕೀಟಗಳನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ, ಯಾಕಂದರೆ ಅವು ಒಂಥರ ರೆಸಿಸ್ಟೆನ್ಸ್ ಬೆಳೆಸ್ಕೊಂಡ್ಬಿಟ್ಟವು, ಅದಕ್ಕೆ ಒಂದು ರೋಗ ನಿರೋಧಕತೆಯನ್ನು ಬೆಳೆಸ್ಕೊಂಡ್ಬಿಟ್ಟವು. ಅಂದರೆ ನೀ ಎಂಥ ಔಷಧ ಹಾಕಿದ್ರು ಕೂಡ ಅವು ಸಾಯುವುದಿಲ್ಲ ಅಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ಇವತ್ತು ಕಬ್ಬಿನಲ್ಲಿ ಉದಾಹರಣೆಗೆ ಹತ್ತಿ ಒಳಗೆ ಪಿಂಕ್ ಬೋಲ್ವರ್ಮ್ ಅಂತ ಹೇಳ್ತೀವಿ, ಅದು ಔಷಧಿಗಳನ್ನ ಏನೇ ಸಿಂಪಡಣೆ ಮಾಡಿದ್ರು ಸಹಿತ ನಿರ್ವಹಣೆ ಮಾಡೋದು ಕಷ್ಟ ಆಗಿದೆ. ತೊಗರಿ ಒಳಗೂ ಸಹಿತ ಇವೇನು ಕಾಯಿ ಕೊರಕಗಳು ಅಂತ ಹೇಳ್ತೀವಿ, ಎಲಿಯೋಥಿಸ್ ಕಾಯಿ ಕೊರಕ, ಇವೆಲ್ಲ ಔಷಧಿಗಳನ್ನ ತಿಂದು ಬದುಕುವಂತ ಶಕ್ತಿಗಳನ್ನ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ, ನಿರೋಧಕತೆ ಬೆಳೆಸ್ಕೊಂಡವ. ಅದಕ್ಕೆ ಈ ನಮ್ಮ ನೈಸರ್ಗಿಕ ಕೃಷಿಯೊಳಗೆ ಇದಕ್ಕೊಂದು ಬಹಳ ದಿವ್ಯ ಮಂತ್ರ ಅದ, ಬಹುಬೆಳೆ ಪದ್ಧತಿಯನ್ನ ಅಳವಡಿಕೊಂಡು ಮಾಡ್ಕೊಳ್ಳೋದು ಒಂದಾದ್ರೆ ಇನ್ನೊಂದು ಅಂದ್ರೆ ಬೇರೆ ಏನು ವಿಧಾನಗಳನ್ನ ಅಳವಡಿಸ್ತಾರೆ ನೈಸರ್ಗಿಕ ಕೃಷಿಯಲ್ಲಿ ಈ ಒಂದು ನೈಸರ್ಗಿಕವಾಗಿ ರೋಗವನ್ನು ನಿಯಂತ್ರಣ ಮಾಡುವಂಥದ್ದು, ನೈಸರ್ಗಿಕವಾಗಿ ಕೀಟಗಳನ್ನು ನಿಯಂತ್ರಣ ಮಾಡುವಂಥದ್ದು ಏನೇನು ವಿಧಾನಗಳನ್ನ ಈ ನೈಸರ್ಗಿಕ ಬೆಳೆ ವೈವಿಧ್ಯತೆ ಮಾಡ್ಕೊಳ್ಳೋ ಇದರಿಂದನೇ ಆ ಒಂದು ಕೀಟಗಳ ಪ್ರಮಾಣ ಕಡಿಮೆ ಆಗ್ತದೆ. ಮತ್ತೆ ಈ ಒಂದೇ ಬೆಳೆ ಬೆಳೆಯೋದಕ್ಕೆ ಅಂತರ್ ಬೆಳೆ ಬಹಳ ಮುಖ್ಯ. ಯಾವುದೇ ಮುಖ್ಯವಾದಂತ ಬೆಳೆಗಳಲ್ಲಿ ಹತ್ತಿ ಬೆಳೀತಾ ಇದ್ರು ಸಹಿತ ಹತ್ತಿ ಒಳಗೆ ಸೋಯಾವರೆ, ಹತ್ತಿ ಒಳಗೆ ಹೆಸರು, ಮತ್ತೆ ತೊಗರಿ ಒಳಗೆ ಉದ್ದು, ಸಿರಿಧಾನ್ಯಗಳು, ಯಾಕೆಂದ್ರೆ ಇದು ತೊಗರಿ ದ್ವಿದಳ ಧಾನ್ಯ ಇರೋದ್ರಿಂದ ನವಣೆ, ಊದಲು, ಬರಗು ಇಂಥವನ್ನೆಲ್ಲ ಅಂತರ್ ಬೆಳೆಯಾಗಿ ಬೆಳೆಯುವಂಥದ್ದು ಎರಡನೇ ತತ್ವ. ಮುಂದೆ ಈಗಾಗಿಯೂ ಸಹಿತ ಬೆಳೆಗಳಿಗೆ ಕೀಟಗಳ ಅವಳಿ ಬಂದೇ ಬರ್ತದೆ, ಅದನ್ನ ನಿಯಂತ್ರಣ ಮಾಡಲಿಕ್ಕೆ ನಿಸರ್ಗದತ್ವವಾಗಿನೂ ಸಹಿತ ರೈತರೇ ತಯಾರು ಮಾಡ್ಕೊಳ್ಳುವಂತ ಅಸ್ತ್ರಗಳಿದಾವೆ. ಆ ಅಸ್ತ್ರಗಳು ಯಾವುದಪ್ಪ ಅಂತಂದ್ರೆ ನೀಮಾಸ್ತ್ರ ಅಂತ ಹೇಳ್ತೀವಿ. ಯಾವುದೇ ಬೆಳೆ ಪ್ರಾರಂಭದಲ್ಲಿ ಬಂದಾಗ ಬರುವಂಥದ್ದು ರಸ ಇರುವಂತಹ ಕೀಡೆಗಳು, ಅದನ್ನು ನಿರ್ಮಾಣ ಮಾಡ್ಲಿಕ್ಕೆ ನೀಮಾಸ್ತ್ರ ಅಂತ ಬಳಸ್ತೀವಿ. ನೀಮಾಸ್ತ್ರಕ್ಕೆ ಬೇಕಾಗಿರೋದು ಅಂತಂದ್ರೆ ಬೇವಿನ ಎಲೆ, ಎಲ್ಲ ರೈತರಲ್ಲಿಯೂ ಸಿಕ್ಕೇ ಸಿಗ್ತದೆ ಅಂತ ಒಂದು ಬೇವಿನ ತಪ್ಪಲ, ಮತ್ತೆ ಗೋಮೂತ್ರ, ಸಗಣಿ ಇವು ಬೇಕಾಗ್ತದೆ. ಈ ಒಂದು ಸುಮಾರು 10 ಕಿಲೋಗ್ರಾಮ್ನಷ್ಟು ಬೇವಿನ ಎಲೆ, ಇದ್ರ ಜೊತೆಗೆ ಒಂದು 5 ಕಿಲೋ ಪ್ರಮಾಣದಷ್ಟು ಒಂದು ಸಗಣಿ, ಒಂದು 10 ಲೀಟ್ರ್ ಗೋಮೂತ್ರ, ಇದನ್ನು ಕೂಡಿಸಿ 200 ಲೀಟ್ರ್ನಲ್ಲಿ ನಾವು ಬೇವಿನ ಎಲೆಯನ್ನು ಚಟ್ನಿ ಮಾಡಿ ಅದ್ರ ಜೊತೆ ಕೂಡಿಸಿ ಉದಗಿಸಿಡ್ಬೇಕು. 3 ದಿವಸ 3 ಸಾರಿ ತಿರುವಾಡಬೇಕು ಅದು ಗಾಳಿ ಆಡೋದಕ್ಕೋಸ್ಕರ. 3ನೇ ದಿವಸದ ನಂತರ ಅದನ್ನು ಸೋಸ್ಕೊಂಡು ನಾವು ಸಿಂಪಡಣೆ ಮಾಡಿದ್ರೆ ಯಾವುದೇ ರಸ ಇರುವಂಥ ಕೀಡಿಗಳ ಒಂದು ಪ್ರಮಾಣವೂ ಸಹಿತ ಕಡಿಮೆ ಆಗ್ತದೆ, ಮತ್ತು ಮುಂದೆ ಅದರ ಅಭಿವೃದ್ಧಿನೂ ಕಡಿಮೆ ಆಗ್ತದೆ. ಯಾಕೆಂದರೆ ಈ ಬೇವಿನ ಇದರೊಳಗೆ ಅಜರ್ಡಿರೆಕ್ಟಿನ್ ಅಂತ ಅನ್ನೋ ಒಂದು ವಸ್ತು ಇರೋದ್ರಿಂದ ಅದನ್ನು ಸಹಿತ ನಿಯಂತ್ರಣ ಆಗ್ತದೆ. ಎರಡನೇದಾಗಿ ನಂತರ ಬರುವಂಥ ಕೀಡಿಗಳು ಅಂತಂದರೆ ಎಲೆ ತಿನ್ನುವಂಥವು. ಎಲೆ ತಿನ್ನುವಂಥ ಕೀಟಗಳಿಗೆ ನಾವು ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ ಅಂತೇಳಿ ನೈಸರ್ಗಿಕ ಕೃಷಿಯೊಳಗೆ ಬಳಸಲಿಕ್ಕಿದೆ ಹೇಳ್ತೀವಿ. ಇದೇನಪ್ಪ ಅಸ್ತ್ರ, ನಮಗೆಲ್ಲೂ ಸಿಗೋದಿಲ್ಲ ಅಂತ ರೈತರು ಅನ್ಕೋಬಾರ್ದು. ಅದನ್ನು ಸಹಿತ ತಾವೇ ಸಿಂಪಡಣೆ ತಾವೇ ತಯಾರು ಮಾಡ್ಕೋಬೋದು. ತಯಾರು ಮಾಡ್ಕೊಳ್ಳೋಕೆ ಮುಖ್ಯವಾಗಿ ಬೇಕಾಗಿದ್ದು ಗೋಮೂತ್ರ. ಗೋಮೂತ್ರದಲ್ಲೇ ಕುದಿಸ್ಬೇಕಾಗತ್ತೆ. ಸುಮಾರು 1 ಎಕರೆಗೆ ಅಂತಂದ್ರೆ ನಮಗೆ 6 ಲೀಟ್ರ್ ಗೋಮೂತ್ರದ ಪ್ರಮಾಣ ಬೇಕಾಗ್ತದೆ. ಇದು ಮಾಡೋ ಪ್ರಮಾಣ 1 ಹೆಕ್ಟರ್ ಪ್ರಮಾಣಕ್ಕೆ ಅಂತಂದರೆ 20 ಲೀಟ್ರ್ ಗೋಮೂತ್ರ. ಇದರೊಳಗೆ ಅಗ್ನಿಯಸ್ತ್ರಕ್ಕೆ ಬೇಕಾಗಿರೋದು ಅಂತಂದರೆ ಖಾರವಾದ ಮೆಣಸಿನಕಾಯಿ, ಜವರಿ ಬೆಳ್ಳುಳ್ಳಿ ಅಂತ ಹೇಳ್ತೀವಿ, ಮತ್ತು 1 ಕಿಲೋ ತಂಬಾಕು, ಬೇವಿನ ಎಲೆ 5 ಕಿಲೋದ ಪ್ರಮಾಣದಷ್ಟು, ಅವನ್ನೆಲ್ಲ ಜಜ್ಜಿ ಈ 20 ಲೀಟ್ರ್ ಗೋಮೂತ್ರದಲ್ಲಿ ಕುದಿಸ್ಬೇಕು. ಒಂದು 1/2 ಗಂಟೆಯಷ್ಟು ಕುದಿಸಿ ಅದನ್ನು ಇಳಿಸ್ಕೊಂಡು 1-3 ದಿವಸ ಬಿಡಬೇಕಾಗುತ್ತೆ. ಅದರಲ್ಲಿರುವಂಥ ಆಲ್ಕಲಾಯ್ಡ್ಸು, ಯಾವ್ಯಾವ ಕೆಮಿಕಲ್ಸ್ ಇರ್ತವೆ ಎಲ್ಲವೂ ಸಹಿತ ರಾಸಾಯನಿಕ ವಸ್ತುಗಳು ಗೋಮೂತ್ರದಲ್ಲಿ ಬಿಡುತ್ತೆ. ಇದನ್ನು ಸೋಸಿ ಸಿಂಪರಣೆ ಮಾಡೋದ್ರಿಂದ ನಮಗೇನು ಕಾಂಡಕರ್ಕಗಳು ಅಂತ ಹೇಳ್ತೀವಿ, ಎಲೆ ತಿನ್ನುವಂಥವು ಕಿಡುಗಳು ಸಹಿತ ನಿರ್ವಹಣೆ ಆಗ್ತದೆ. ಇನ್ನೊಂದು ಹೇಳಿದ್ದೆ ಬ್ರಹ್ಮಾಸ್ತ್ರ. ಬ್ರಹ್ಮಾಸ್ತ್ರಕ್ಕೇನಪ್ಪ ಅಂತಂದರೆ ರೈತರ ಸುತ್ತಮುತ್ತ ಸಿಗುವಂಥ ಒಂದು 5 ರೀತಿಯ ಎಲೆಗಳು, ಯಾವುದು ದನಗಳು ತಿನ್ನೋದಿಲ್ಲ ಅಂತ ಒಂದು ತಪ್ಪಲುಗಳನ್ನು ನಾವು ಬಳಸಬೇಕಾಗತ್ತೆ. ಅದರೊಳಗೆ ಯಾವುದು ಬೇಕು ಅಂತಂದರೆ ಅಕ್ಕಿ, ಲಕ್ಕಿ ಅಂತ ಹೇಳ್ತೀವಿ, ಬಿಳಿ ಲಕ್ಕಿ, ಕರಿ ಲಕ್ಕಿ ಅಂತ ಬರ್ತದೆ, ದತ್ತೂರ, ಪಾರ್ಥಿನಿಯಮ್, ಇಂಥ ಒಂದು ಲಂಟಾನ ಕ್ಯಾಮರಾ, ಚದರಂಗಿ ಅಂತ ರೈತರ ಒಂದು ಪ್ರಚಲಿತ ಭಾಷೆದೊಳಗೆ ಹೇಳ್ತೀವಿ, ಇಂಥ ಒಂದು ಚೆಂಡುವು, ತುಳಸಿ, ಇಂಥದ್ದು ಯಾವುದಾದ್ರೂ ಒಂದು 5 ರೀತಿಯಾದಂಥ ಬೇವು ಸಾಮಾನ್ಯವಾಗಿ ಇರುವಂಥದ್ದು. ಇಂಥ ಒಂದು ತಪ್ಪಲುಗಳನ್ನು ಚಟ್ನಿ ಮಾಡಿ ಆ 20 ಲೀಟ್ರ್ ಗೋಮೂತ್ರದಲ್ಲೇ ಕುದಿಸ್ಬೇಕು. ಅಗ್ನಿಯಸ್ತ್ರ ಯಾವ ರೀತಿ ಹೇಳಿದೆ ಅದೇ ರೀತಿ 3 ದಿವಸ ಅದನ್ನಿಟ್ಟು ಸೋಸಿ ಅದನ್ನು ಬಳಸೋದ್ರಿಂದ ಸುಮಾರು 3% ಬಳಸಬೇಕು ಅಂತ ಹೇಳ್ತೀವಿ. ಅಂದರೆ 6 ಲೀಟ್ರು 200 ಲೀಟ್ರ್ ನೀರಿನೊಳಗೆ ಇದನ್ನು ಬಳಸಿದಾಗೂ ಸಹಿತ ಎಲೆ ತಿನ್ನೋ ಕೀಡೆಗಳು ಪ್ರಮಾಣ ಕಡಿಮೆ ಆಗುತ್ತೆ. ಮುಂದೆ ಕಾಯಿ ಕೊರುವಂಥ ಕೀಡೆಗಳು ಬರ್ತದೆ, ಅದಕ್ಕೆ ದಶಪರ್ಣಿ ಅಂತ ಹೇಳ್ತೀವಿ. ಇಲ್ಲೇನು 5 ರೀತಿಯಾದಂಥ ಎಲೆಗಳನ್ನು ಬಳಸಿದ್ವಿ, ಅಲ್ಲಿ 10 ರೀತಿಯಾದಂಥ ಎಲೆಗಳನ್ನು ಬಳಸಬೇಕಾಗ್ತದೆ. ಇನ್ನೂ ಮುಂದುವರೆದು ನಮ್ಮಲ್ಲಿ ಸಿಗುವಂಥದ್ದು ಸೀತಾಫಲ ಎಲೆ, ಬೇವಿನ ಎಲೆ, ಮತ್ತು ಕಣಗಲ, ವಂಗೆ, ಬೇವು, ಇಂಥ 10 ರೀತಿಯಾದಂಥ ಎಲೆಗಳನ್ನು ಬಳಸಿಕೊಂಡು ನಾವು ಅಗ್ನಿಯಸ್ತ್ರಕ್ಕೆ ಏನು ಬಳಸ್ತೀವಿ, ತಂಬಾಕು, ಖಾರದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಇವೆಲ್ಲವನ್ನು ಕೂಡಿಸಿ ಮಾಡುವಂಥದ್ದು ದಶಪರ್ಣಿ. ಇದನ್ನು ಸುಮಾರು ಮಾಡಲಿಕ್ಕೆ ಅಂದರೆ ಇದರಲ್ಲಿ ಕುದಿಸೋಂಗಿಲ್ಲ, 200 ಲೀಟ್ರ್ನಲ್ಲಿ ಸಗಣಿನೂ ಬಳಸ್ತೀವಿ, ಗೋಮೂತ್ರವನ್ನು ಬಳಸ್ತೀವಿ, ಇವೆಲ್ಲದ ಎಲೆಗಳನ್ನು ಬಳಸ್ತೀವಿ, ಎಲ್ಲ ಪರಿಕರಗಳನ್ನು ಹಾಕಿ 40 ದಿವಸಗಳ ಕಾಲ ಒದಗಿಸಿಡ್ತೀವಿ. ಕಳಿಲಿಕ್ಕೆ ಬಿಡಬೇಕು. ಪ್ರತಿ ದಿವಸ ತಿರುವಾಡೋದಂತೂ ಇದ್ದೇ ಇದೆ. ಇದು ಸೋಸಿ ಕೂಡಿಟ್ಟುಕೊಂಡು ನಾವು ಯಾವುದೇ ಒಂದು ಕೀಡೆ ಬಂದರೂ ಸಹಿತ ದಶಪರ್ಣಿಯನ್ನು ಬಳಸಿದ್ರೆ ಅದು ನಿಯಂತ್ರಣ ಆಗ್ತದೆ. ನಮ್ಮ ಸಂಶೋಧನೆಯೊಳಗೆ ನೋಡಿದ್ವಿ ಇತ್ತೀಚೆಗೆ ಗೋವಿನ ಜೋಳದಲ್ಲಿ ಈ ಫಾಲ್ ಆರ್ಮಿ ವರ್ಮ್, ಆ ಸೈನಿಕ ಹುಳು ಏನಿದೆ ಅದರ ಅವಳಿನೂ ಸಹಿತ ಜಾಸ್ತಿ. ಈ ದಶಪರ್ಣಿಯನ್ನು ಸಿಂಪರಣೆ ಮಾಡಿದ 1-2 ನಿಮಿಷದಲ್ಲಿ ಆ ಕೀಡೆ ಸುಳಿಯಲ್ಲಿದ್ದುದು ಒದ್ದಾಡಿ ಹೊರಗೆ ಬಂದುಬಿದ್ದಂಥ ನಿದರ್ಶನಗಳನ್ನು ಸಹಿತ ಕಣ್ಣಾರೆ ನಾವು ನೋಡಿದ್ವಿ. ಹಾಗಾಗಿ ಎಲ್ಲ ರೀತಿಯಾದಂಥ ಕೀಡೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ದಶಪರ್ಣಿಯನ್ನು ಬಳಸ್ತೀವಿ. ಹೀಗಾಗಿ ನೀಮಾಸ್ತ್ರ, ಅಗ್ನಿಯಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ, ಕೆಲವೊಂದು ಸಮಯದಲ್ಲಿ ಈಗೂ ನಿಯಂತ್ರಣ ಆಗಲಿಲ್ಲ ಅಂದರೆ 2 ಅಸ್ತ್ರಗಳನ್ನು ಕೂಡಿ ಸಿಂಪರಣೆ ಮಾಡಿದಾಗ ಭಾಳ ಎಫೆಕ್ಟಿವ್ ಆಗಿ ಅಂದರೆ ನಿಸರ್ಗದತ್ತವಾಗಿ ಅಂಥ ವಸ್ತುಗಳು, ಈ ವಸ್ತುಗಳನ್ನು ಬಳಸೋದ್ರಿಂದ ರೈತರಿಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ಈ ಹುಳಿ ಮಜ್ಜಿಗೆನು ಇದು ಕೀಡಿಗೆ ರೋಗಕ್ಕೆ ಅಂತ ಬಂದಾಗ ರೋಗ ನಿರ್ವಹಣೆಗೆ ಶುಂಠಿ ಅಸ್ತ್ರ ಅಂತ ಹೇಳ್ತೀವಿ. ಮತ್ತು ಹುಳಿ ಮಜ್ಜಿಗೆ, ಹುಳಿ ಮಜ್ಜಿಗೆ 5 ದಿವಸ ತಾವು ಮೊಸರು ಮಾಡಿಡ್ತು ಅಂತಂದರೆ ಅದು ಹುಳಿಯಾಗಿರ್ತದೆ. ಅಥವಾ ಕೆಲವು ಸಮಯದಲ್ಲಿ ಏನು ಹೇಳ್ತೀವಿ, ಬೆಣ್ಣೆ ತೆಗೆದು ಉಳಿದಂಥ ಮಜ್ಜಿಗೆಯನ್ನು 5 ದಿವಸ ಉದಗಿಸಿಟ್ಟು 5 ದಿವಸದ ನಂತರ ಅದನ್ನು